ಡಾಕ್ಟರ್ ಹೆಚ್ ಜಿ ಸೀತಾರಾಮ ಅವರು. ನಮಸ್ಕಾರ ಡಾಕ್ಟರ್ ಸೀತಾರಾಮ ಅವರೇ. ನಮಸ್ಕಾರ. ನಮಸ್ಕಾರ. ಈಗ ಬೆರ್ರಿ ಬೋರರ್ ಅಂದ್ರೆ ನಮ್ಮ ಎಲ್ಲ ಕಾಫಿ ಬೆಳೆಗಾರರಿಗೆ ಒಂದು ಚಿರಪರಿಚಿತ ಕೀಟ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಕಾಫಿನಲ್ಲಿ ಬೆರ್ರಿ ಬೋರರ್ ಕೀಟದ ಹಾವಳಿ ಯಾವಾಗ ಹೆಚ್ಚು ಕಂಡು ಬರುತ್ತೆ, ಇದು ಈ ಗೊತ್ತಾದ ಸಮಯದಲ್ಲಿ ಕಂಡು ಬರೋದಕ್ಕೆ ಏನ್ ಕಾರಣ ಅಂತೀರಿ? ಈ ಕೀಟ 1995 ನಮ್ಮ ಭಾರತ ದೇಶದಲ್ಲಿ ಕಂಡು ಬಂದಿದೆ. ಅದ್ರ ನಂತರ ಇದು ನಮ್ಮ ವಾತಾವರಣದಲ್ಲೇ ಹೊಂದ್ಕೊಂಡ್ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ಹೊಂದ್ಕೊಂಡಿದೆ ಅಂತ ಹೇಳೋದಕ್ಕಿಂತ ನಮ್ಮ ವಾತಾವರಣದಲ್ಲಿ ಇದೆ. ಇದು ಸಾಮಾನ್ಯವಾಗಿ ಮಳೆಯ ನಂತರ ನಮ್ಗೆ ಕಂಡು ಬರುತ್ತೆ. ಅಂದ್ರೆ ಮಳೆಯ ನಂತರ, ಮಳೆಗಾಲದ ನಂತರ ಅಂದ್ರೆ ಸೆಪ್ಟೆಂಬರ್ ಹೊತ್ತಿಗೆ, ಸೆಪ್ಟೆಂಬರ್ ನಂತರ ಕಾಣಿಸುವಾಗುತ್ತೆ. ಆ ಟೈಮಲ್ಲಿ, ಆ ಕಾಲದಲ್ಲಿ ಇದು ಬೆಳೆದ ಬೀಜದಲ್ಲಿ ಬೆಳೆದ ಕಾಯಿಲಿ ರಂಧ್ರ ಮಾಡಿ ಒಳಗಡೆ ಸೇರಿ ಒಳಗಡೆ ಬೀಜವನ್ನು ತಿಂತದೆ. ಹಾಗಾಗಿ ಇದು ಕಾಯಿ ಕೊರಕ ಅಂತ ಹೆಸರು ಇದೆ. ಹಾಗೆ ನಾವು ಆ ಕಾಲ ಇದೆಯಲ್ಲ, ಆ ಕಾಲನ ನಾವು ಹೆಚ್ಚಾಗಿ ಪರಿಗಣಿಸ್ಬೇಕಾಗತ್ತೆ, ನೋಡ್ಬೇಕಾಗತ್ತೆ, ಸ್ವಲ್ಪ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಯಾಕೆಂದ್ರೆ ಇದು ಮಾರುವ ಹಾವಳಿ ಇದೆಯಲ್ಲ, ಅದು ಸ್ವಲ್ಪ ಪ್ರಮಾಣ ಜಾಸ್ತಿ ಅಂತ ಅನ್ಸುತ್ತೆ. ಯಾಕೋತಾ ಇದು ಒಂದು ವರ್ಷಕ್ಕೆ ಒಂದ್ ಸರಿ ಒಳಗ್ ಹೋದ್ರೆ ಒಂದು ಕೀಟ ಒಂದು ತಿಂಗಳಲ್ಲಿ 30 ಆಗ್ತದೆ. ಎರಡನೇ ತಿಂಗಳಲ್ಲಿ 30x30 ಅಲ್ಲಿಗೆ 900 ಆಗ್ತದೆ. ನಂತರ ಅದು ಮಲ್ಟಿ ಆಗ್ತಾ ಹೋಗುತ್ತೆ. ಒಂದು ಕೀಟ ನನ್ನ ಯಾವುದೇ ರೀತಿ ವಾತಾವರಣದಿಂದ ಅಥವಾ ಬೇರೆ ಯಾವುದೇ ರೀತಿ ಅದಕ್ಕೆ ಅದು ಬೆಳವಣಿಗೆಗೆ ಪ್ರಭಾವ ಬೀರದೇ ಇದ್ರೆ ಒಂದು ಟನ್ ಕಾಫಿನ ಹಾಳು ಮಾಡೋದಕ್ಕೆ ಇದು ಶಕ್ತವಾಗಿದೆ. ಏನು ವಾತಾವರಣದಿಂದ ಅವಕಾಶ ಇಲ್ಲ ಅಂತಾದ್ರೆ, ಅಂದ್ರೆ ಪ್ರೆಸರ್ ಇಲ್ಲ ಅಂತಾದ್ರೆ, ಅದಕ್ಕೆ ಅದು ಬಿಟ್ರೆ ಅಷ್ಟು ಲಾಸ್ ಮಾಡ್ತದೆ. ಆದ್ರೆ ಅದಕ್ಕೆ ಬೇರೆ ಬೇರೆ ವಾತಾವರಣವೂ ಸ್ವಲ್ಪ ಮಟ್ಟಿಗೆ ಕಾರಣ ಆಗ್ತದೆ, ಪ್ರಭಾವ ಬೀರುತ್ತದೆ ಬೆಳವಣಿಗೆ ಮೇಲೆ. ನಮ್ಮ ಕಾರ್ಯಕ್ರಮ ನಾವು ಚೆನ್ನಾಗಿ ಮಾಡಿದ್ರೆ ಇದನ್ನ ಹತೋಟಿನ ಚೆನ್ನಾಗಿ ಮಾಡಬಹುದು, ಏನು ಸಮಸ್ಯೆ ಆಗುತ್ತೆ ರೀತಿಯಲ್ಲಿ ಮಾಡಬಹುದು. ಅಂದ್ರೆ ಈ ಮುಂಗಾರು ಮಳೆ ಕಡಿಮೆ ಆದ ಒಂದು ಸಂದರ್ಭದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಏನ್ ಕಾರಣ ಅಂತೀರ? ಎರಡು ರೀತಿ ಕಾಫಿ ಬೆಳಿತೀವಿ ನಾವು, ಅರೇಬಿಕಾ ಮತ್ತು ರೋಬಸ್ಟ ಕಾಫಿನ. ಅದರೊಳಗೆ ಮುಂಗಾರು ಮಳೆ ಅಂದ್ರೆ ನಮ್ಗೆ ಹೂ ಆಗಕ್ಕೆ ಮತ್ತೆ ಕಾಯಿಟಕ್ಕೆ ವ್ಯವಸ್ಥೆ ಮಾಡುವಂತದ್ದು ರೀತಿಯಲ್ಲಿ. ಆ ಟೈಮಲ್ಲಿ ನಮಗೆ ಹೆಚ್ಚು ಕಾಫಿ ಬೆಳೆ ಬರೋದು ವಾತಾವರಣದಲ್ಲಿ ಕಂಡು ಬರೋದಿಲ್ಲ. ಆದರೆ ನಮ್ಮ ಕಾಫಿ ಕೊಯ್ಲು ಮಾಡ್ತೀವಲ್ಲ, ಅದನ್ನ ಸಮರ್ಪಕವಾಗಿ ಮಾಡದೇ ಇದ್ರೆ ತೋಟದಲ್ಲೆಲ್ಲ ಅಲ್ಲ ಕಳ್ಳಲ್ಲಿ ಕಾಫಿ ಬಿಟ್ಟು ಬಿಟ್ಟು ಕುಯ್ದ್ರೆ, ಅಂದ್ರೆ ಗಿಡದಲ್ಲಿ ಲೆಫ್ಟ್ ಓವರ್ ಬೆರೀಸ್ ಅಂತ ಕರಿತೀವಿ ಅದನ್ನ, ಅದನ್ನೇನಾದ್ರು ಉಳಿಸಿದ್ರೆ ಅವಾಗ ನಮಗೆ ಸಮಸ್ಯೆ ಆಗ್ತದೆ. ಸಮಸ್ಯೆ ಇಲ್ಲ ಅಂತಾದ್ರೆ ಸಂಪೂರ್ಣ ಸಮಯಾಧಾರಿತ ಕೊಯ್ಲು ಮಾಡಿದ್ರೆ ಏನು ಸಮಸ್ಯೆ ಆಗೋದಿಲ್ಲ, ಕರೆಕ್ಟ್ ಆಗಿ ಅದನ್ನ ಹತೋಟಿ ಮಾಡಬಹುದು, ಏನು ತೊಂದರೆ ಆಗ. ಅಂದ್ರೆ ಕಾಫಿಯ ಬೀಜಗಳು ಬಲಿಯುವಂತ ಒಂದು ಹಂತದಲ್ಲಿ ಇವು ಕಂಡು ಬರ್ತವೆ ಅಂತೀರಾ? ಹೌದು. ಯಾಕೆಂದ್ರೆ ನಮ್ ಸಾಮಾನ್ಯವಾಗಿ ಏನ್ ಗೊತ್ತಾ, ಒಂದು ವಿಚಾರ ಅಂತ ಹೇಳಿದ್ರೆ ಹೂವಾಗಿ 125 ದಿನಕ್ಕೆ ಅರೇಬಿಕ ಕಾಫಿ ಅದರ ಬೀಜ ಬಲಿತದೆ, ಹಾಗೆ 150 ದಿನಕ್ಕೆ ರೋಬಸ್ಟ ಕಾಫಿ ಬೀಜ ಬಲಿತದೆ. ಬೀಜ ಬಲಿತ ಮೇಲೆ ಇದು ಒಳಗೆ ಹೋಗಿ ಸೇರಿ ಮೊಟ್ಟೆ ಇಡೋದು. ಅಲ್ಲಿವರೆಗೆ ಅದ್ರದ ನಾಭಿಯ ಭಾಗ ಅಂತ ಹೇಳ್ತೀವಲ್ಲ ನಾವು, ಪುಷ್ಪ ಪಾತ್ರೆ ಒಂದು ರೌಂಡ್ ಜಾಗ ಇರುತ್ತಲ್ಲ ಕಾಯಿಲಿ, ಆ ಕಾಯಿಲಿ ಸಣ್ಣ ಹೋಲ್ ಮಾಡಿ ಅಲ್ಲಿ ಕಾಯ್ತಾ ಕೂತಿರ್ತದೆ ಎಷ್ಟೊತ್ತಿಗೆ ಕಾಯಿ ಬಲಿತದೆ ಅಂತ. ಆ ಟೈಮಲ್ಲಿ ನಾವೇನಾದ್ರು ಬೇರೆ ಏನಾರ ಕಾರ್ಯಕ್ರಮ ಮಾಡಿದರೆ ಅದು ಒಳಗೆ ಹೋಗದ ರೀತಿ ತಡೆಗಟ್ಟಿದ್ರೆ ಆವಾಗ ನಮಗೆ ಹತೋಟಿ ಕ್ರಮ ತುಂಬಾ ಚೆನ್ನಾಗ್ತದೆ, ಪರಿಣಾಮಕಾರಿ ಆಗ್ತದೆ. ಅಂದ್ರೆ ಇದಕ್ಕೆ ಪರ್ಯಾಯ ಬೆಳೆಗಳು ಏನಾದ್ರು ಇದಾವ, ಬರೀ ಕಾಫಿನೇ ಮಾತ್ರ ಹಾನಿ ಮಾಡುತ್ತಾ ಇದು? ಇದು ಬೇರೆ ದೇಶದಿಂದ ಬಂದು ಕಾಫಿಗೆ ಅಡ್ಜಸ್ಟ್ ಆಗಿ ಇರೋದ್ರಿಂದ ಬೇರೆ ಬೆಳೆಗಳನ್ನ ತಿನ್ನೋಕೆ ಇದನ್ನು ಕಲ್ತಿಲ್ಲ. ಯಾಕಂದ್ರೆ ಅದು ಬೇರೆ ಹೇಳ್ತೀವಿ, ಕೋಟಲ್ ಏರಿಯಾ ಹುಣಸೆ ಬೀಜ ಮತ್ತು ಬೇರೆ ಬೀಜದಲ್ಲೆಲ್ಲ ಇದು ಸ್ವಲ್ಪ ದಿವಸ ಬದುಕಕ್ಕೆ ಟ್ರೈ ಮಾಡಿದಷ್ಟೇ ಹೊರತು ಅದರಲ್ಲಿ ವಂಶಾಭಿವೃದ್ಧಿ ಮಾಡಿಲ್ಲ. ಕಾಫಿ ಬೀಜ ವಂಶಾಭಿವೃದ್ಧಿ ಮಾಡಿದಾಗೆ ಅದರಲ್ಲಿ ವಂಶಾಭಿವೃದ್ಧಿ ಮಾಡಿಲ್ಲ. ಆಗ ಕಾಫಿ ಬೀಜನೇ ಮೇನ್ ಸೋರ್ಸ್ ಇದಕ್ಕೆ, ಅದರ ಬೆಳವಣಿಗೆ ಆಗಕ್ಕೆ, ಅದು ವಂಶ ಬೆಳೆಸಕ್ಕೆ. ಈಗ ನಮ್ಮ ತೋಟದಲ್ಲಿ ಕಾಫಿ ಬೆರ್ರಿ ಬೋರರ್ ಹಾವಳಿ ಇದೆ ಅಂತ ನಾವ್ ಹೇಗ್ ತಿಳ್ಕೊಬಹುದು ಅಂತೀರಿ? ನಾವು ಕಾಫಿ ಬೆರ್ರಿ ಬೋರರ್ ತೋಟಕ್ಕೆ ಹೋಗ್ಬೇಕಾದ್ರೆ ಕಾಫಿ ಬೆರಿಗಳನ್ನೇ ನೋಡ್ಬೇಕು. ಬೆರ್ರಿ ಮಳೆ ಬಿಟ್ಟಾದ ನಂತರ ಕಾಫಿ ತೋಟದಲ್ಲಿ ಹೋಗುವಾಗ ಅದ್ರ ಕಾಫಿ ಕಾಯಿ ತುದಿಯ ನಾಭಿಯ ಭಾಗವನ್ನ ಅಂದ್ರೆ ಕಾಣಿಸುದಲ್ಲ, ಅದು ಹೂವಿನ ಪುಷ್ಪ ಪಾತ್ರೆ ಸ್ವಲ್ಪ ಉಳಿದಿರ್ತದಲ್ಲ ಆ ಭಾಗನ ನೋಡ್ಬೇಕು. ಆ ಭಾಗದಲ್ಲಿ ನಿಮ್ಗೆ ಒಂದು ಪುಡಿ ಉದುರಿದ್ರೆ ಆ ಭಾಗದಲ್ಲಿ ನಮ್ಗೇನಾದ್ರು ಸ್ವಲ್ಪ ರಂಧ್ರ ಕಂಡ್ರೆ ಕಾಫಿ ಬೆರ್ರಿ ಬೋರರ್ ಒಳಗಿದೆ ಅಂತ ಅರ್ಥ. ಕಪ್ಪು ಕಪ್ಪು ಸ್ಪಾಟ್ ಕಾಣ್ತದೆ ನಮ್ಗೆ, ರಂಧ್ರ ಕಾಣ್ತದೆ. ಅದು ಕೊರಿತಾ ಇದ್ರೆ ಸ್ವಲ್ಪ ಪೌಡರ್ ಕಾಣ್ತದೆ, ಪುಡಿ ಉದುರಿರ್ತದೆ ಅಲ್ಲಿ, ಅದ್ ನೋಡ್ಬೋದು ನಾವು. ಬರಿಗಣ್ಣಿಗೆ ಕಾಣ್ತದೆ ಅಂತ ಅಂದ್ರೆ ಏನಲ್ಲ, ಅದು ಯಾರು ಬೇಕಾದ್ರೂ ನೋಡ್ಬೋದು, ಸ್ವಲ್ಪ ಕಣ್ಣು ಸೂಕ್ಷ್ಮ ಇದ್ದವರು. ಅದೇ ಕಾಫಿ ಕಾಯಿಗಳ ಮೇಲೆ ರಂಧ್ರಗಳು ಕಾಣಿಸ್ಕೊಳ್ಳೋದೇ ಮುಖ್ಯವಾದ ಒಂದು ಲಕ್ಷಣ. ಹೌದು. ಮತ್ತೆ ಪುಡಿ ಹೊರಗಡೆ ಬಿದ್ದಿರೋದು ಪ್ರವೇಶ ದ್ವಾರ ನಮಗೆ ಮುಖ್ಯ ಆಗ್ತದೆ. ಕಾಫಿ ಬೆರ್ರಿ ಬೋರರ್ ಇದೆಯಲ್ಲ, ಇದು ಆರ್ಥಿಕವಾಗಿ ಎಷ್ಟು ಮಟ್ಟಿಗೆ ಹಾನಿ ಮಾಡುತ್ತೆ ಕಾಫಿ ಬೆಳೆಗೆ? ಏನು ಹತೋಟಿ ಕ್ರಮಗಳನ್ನು ತಂದಾಗಿದ್ರೆ ಈಗಷ್ಟೇ ಹೇಳಿದ್ರೆ ಒಂದ್ ಟನ್ ಕಾಫಿ ಹೋಗ್ಬೋದು, ಒಂದು ಹುಳದ ಎಂಟ್ರ ಕಂಡು ಬಂದ್ರೆ. ಹಾಗಾಗಿ ನಮ್ಗೆ ಅಷ್ಟು ಲಾಸ್ ಆದ್ರೆ ಎಷ್ಟು ಲಾಸ್ ಆಗುತ್ತೆ ನೀವು ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೆ ಮತ್ತಿನ ಗೊತ್ತಾ, ಒಂದು ಸರಿ ಫಸ್ಟ್ ಎಂಟ್ ಆದ ತಕ್ಷಣ ಒಂದು ಬೀಜ ಹಾಳು ಮಾಡ್ತದೆ, ಮತ್ ನಂತರ ಅದರದ್ದು ಅವಕಾಶ ಸಿಕ್ಕಾಗ ಮತ್ತೊಂದು ಬೀಜಕ್ಕೂ ಹೋಗ್ತದೆ. ಅದು ನಿಮ್ಗೆ ಫೆಬ್ರವರಿ ಟೈಮಲ್ಲಿ, ಜನವರಿ ಎಂಡ್ ಅಲ್ಲಿ, ಮಾರ್ಚ್ ದಿವಸ ಆದಷ್ಟು ಇದ್ರ ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರಾಗೆ ಇಷ್ಟೇ ಪರ್ಸೆಂಟ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳೋದಕ್ಕಿಂತ ಇದ್ರದ್ದು ಹಾವಳೆ ಬೀಗ್ರತೆ ಹೇಳಿ ಒಳ್ಳೆ ಉತ್ತಮ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ನಮ್ಗೆ ಪರ್ಸೆಂಟೇಜ್ ಅಳೆಯಕ್ಕಿಂತ ಭೀಕರತೆ ಅಳೆಯೋದು ಮುಖ್ಯ. ಯಾಕಂತ ನಮ್ಗೆ ಇದು ಗೊತ್ತಾಗೋದು ಎಲ್ಲಿ ಗೊತ್ತಾ, ಕ್ಯೂರಿಂಗ್ ಬಸ್ ಅಲ್ಲಿ ಮಾತ್ರ. ನಿಮ್ ಕಾಫಿ ಬ್ಯಾಡ್ ಅಂತ ಕ್ಯೂರಿಂಗ್ ಬಸ್ ಹೇಳಿದ್ರೆ ಮೇಲೆ ನಮಗ್ ಗೊತ್ತಾಗುದು, ಅಲ್ಲಿವರೆಗೆ ನಮ್ಗೆ ಕಾಫಿ ಏನು ತೊಂದರೆ ಆಗುದಿಲ್ಲ. ಯಾಕಂದ್ರೆ ಮತ್ತೆ ಇನ್ನೊಂದು ಗೊತ್ತಾ, ಒಂದ್ 50 ಕೆಜಿ ಚೀಲದಲ್ಲಿ 50 ಕೆಜಿ ಚೇರಿನ ತುಂಬಾ ಕಾಗಲ್ಲ, ನಮ್ಮ ಹತ್ರ ತುಂಬ ಹುಳಿಯಕ್ ಆಗಲ್ಲ, ಅಷ್ಟು ಕಾಫಿ ತುಂಬ್ತದ. ಯಾಕಂದ್ರೆ ಅದು ಕಾಫಿ ಬೀಜಗಳ ಚಟ್ಟೆ ಜಾಸ್ತಿ ಇರೋದ್ರಿಂದ ಆಟೋಮೆಟಿಕಲ್ ಅದು ವೈಟ್ ಕಮ್ಮಿ ಬರ್ತದೆ. ಹಾಗಾಗಿ ಅಂದ್ರೆ ಸಾಕಷ್ಟು ಆರ್ಥಿಕವಾಗಿದ್ದು ಮುಖ್ಯವಾದ ಕೀಟ ಅಂತಾನೆ ಹೇಳ್ಬಹುದು. ಹೌದೌದು. ಇನ್ನು ಇದರ ಜೀವನ ಚಕ್ರ ಹೇಗೆ ಅಂತೀರಾ? ಯಾಕಂದ್ರೆ ಯಾವುದೇ ಒಂದು ಕೀಟದ ನಿಯಂತ್ರಣ ಮಾಡಬೇಕು ಅಂದ್ರೆ ಅದರ ಜೀವನ ಚಕ್ರವನ್ನ ತಿಳ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ತಾವು ಹೇಳ್ತಾ ಇರ್ತೀರಾ. ಹೌದು. ಇದು ಹೇಗೆ ಅಂತ ಹೇಳಿದ್ರೆ, ಒಂದು ಸರಿ ಕಬ್ಬಿಯ ಭಾಗದಲ್ಲಿ ರಸ ಮಾಡಿ ಒಳಗೆ ಹೋದ್ಮೇಲೆ ಬೀಜವನ್ನು ಸಣ್ಣ ಸಣ್ಣ ಕೊಡ್ತದೆ, ಅಲ್ಲಿ ಮೊಟ್ಟೆ ಇಡುತ್ತೆ. ಅದು ದಿವಸ ಕಾವಧಿಗಳು 30-50 ಮೊಟ್ಟೆ ಇಡ್ತದೆ. ಅದಕ್ಕೆ ಒಂದೇ ದಿವಸ ಅಷ್ಟು ಮೊಟ್ಟೆ ಇಡೋದು ಇಲ್ಲ. ಅದು ಜೀವಿತಾವಧಿ ಸುಮಾರು 157 ದಿನ ಬದುಕುವ ಸಾಧ್ಯತೆ ಇದೆ. ಅದರೊಳಗೆ ಒಂದ್ಸರಿ ಒಳಗೆ ಹೋದ ಮೇಲೆ ದಿನಕ್ಕೆ ಒಂದು ಮೊಟ್ಟೆ, ಒಂದ್ಸರಿ ಎರಡು ಮೊಟ್ಟೆ, ಹಂಗೆ ಇರ್ತಾ ಹೋಗ್ತದೆ, ನಾಳೆ ಎರಡು ಮೊಟ್ಟೆ ಆತರ. ಆದ್ರೆ ಇದು 30 ದಿನಗಳ ಕಾಲ ಅದರದ್ದು ಒಂದು ಜೀವನ ಚಕ್ರ ಮುಗಿಸಕ್ಕಾಗತ್ತೆ. ಈ ಮರಿ ಹುಳ 1-2 ಹೊರಬರ್ತದೆ. ಮರಿ ಹುಳ ತಿನ್ನಕ್ ಶುರು ಮಾಡಿದ ಒಂದು 20 ದಿನ ತಿಂತದೆ. ಆಮೇಲೆ ಮತ್ತೆ ಕೋಶಾವಸ್ಥೆಗೆ ಹೋಗಿ ಮತ್ತೆ ಹೊರಬರ್ತದೆ. ಅಲ್ಲಿಗೆ 30 ದಿನ ಬೇಕಾಗ್ತದೆ ಅದ ಒಂದು ಮೊಟ್ಟೆಯಿಂದ ಪ್ರೌಢ ಕೀಟ ಆಗಕ್ಕೆ. ಹಾಗಾಗಿ ಒಂದು ಹುಳ ಒಂದ್ ತಿಂಗಳಿಗೆ 30 ಹುಳ ಆಗಿ ಹೊರಬರ್ತದೆ ಮಿನಿಮಮ್ ಅಂತ ಹೇಳುವಂತದ್ದು. ಮ್ಯಾಕ್ಸಿಮಮ್ 30-50 ಹುಳ ಹೊರಬರ್ತದೆ. ಅದಷ್ಟು ಸುರಂಗ ಮಾಡಿ ಆ ಕಾಫಿ ಬೀಜದ ಭಾಗಗಳನ್ನು ತಿಂತ ಹೋಗ್ತದೆ. ನಮ್ಗೆ ಕಾಫಿ ಬೀಜ ಏನ್ ಇರೋದಿಲ್ಲ, ಅದರಲ್ಲಿ ಬರೀ ಪೌಡರ್ ಇರ್ತದೆ ಅಷ್ಟೇ. ಆ ಪೌಡರ್ ನಾವೇನು ಉಪಯೋಗಿಸಕ್ ಆಗಲ್ಲ. ಸಾಧಾರಣವಾಗಿ ಮೊಟ್ಟೆ ಎಲ್ಲಿಡುತ್ತೆ ಅಂತೀರಿ? ಕಾಫಿ ಕಾಯಿ ಇರ್ತದಲ್ಲ ತೋಟದಲ್ಲಿ, ಅದು ಒಳಗಡೆ ಹೋಗಿ ಅದ್ರೊಳಗಡೆ ಎರಡು ಬೀಜ ಇರುತ್ತಲ್ಲ, ಆ ಬೀಜ ಬಂದು ಕೊರೆದು ಅಲ್ಲಿ ಮೊಟ್ಟೆ ಇಡ್ತದೆ. ಆ ಮೊಟ್ಟೆ ಅಲ್ಲೇ ಮರಿಯಾಗಿ ಆ ಮರಿ ಹುಳುಗಳೆಲ್ಲ ಮತ್ತೆ ಬೀಜವನ್ನ ತಿನ್ನ ಶುರು ಮಾಡ್ತಾರೆ. ಮತ್ತೆ ಕೋಶಾವಸ್ಥೆಯಿಂದ ಹೊಂದುತ್ತೆ ಅದು? ಅದು ಒಳಗಡೆನೆ ಕೋಶಾವಸ್ಥೆ. ಇನ್ನೊಂದು ವಿಚಿತ್ರ ಅಂತ ಹೇಳಿದ್ರೆ, ಇದು ಗಂಡು ಹುಳ ಒಂದಿರದ್ರೆ ಹೆಣ್ಣು ಹುಳ ಹತ್ತಿರ್ತಾವೆ, ರೇಷಿಯೋನೇ ಅಷ್ಟು 1:10 ರೇಷಿಯೋ. ಅದು ಗಂಡು ಹುಳ ಹೊರಗೆ ಬರೋದೇ ಇಲ್ಲ, ಹೆಣ್ಣು ಹುಳ ಮಾತ್ರ ಹೊರಗೆ ಬಂದು ಬೇರೆ ಕಾಯಿ ಹೋಗ್ತದೆ. ಆದ್ರೆ 30 ದಿನ ಆದ ತಕ್ಷಣ ಹೊಸ ವಂಶ ಏನಿರುತ್ತ ಅದು ಹೊರಗೆ ಬಂದು ಬೇರೆ ಕಾಯಿನ ಹೋಗ್ತದೆ. ಬೇರೆ ಕಾಯಿ ಹೇಗೆ ಅಂತ ಹೇಳೋದಕ್ಕೇನು, ಹಾರಾಡುವಷ್ಟು ಅಕ್ಕಪಕ್ಕದಲ್ಲಿ ಹೋಗ್ತದೆ ಮತ್ತೆ ಗಾಳಿ ಬೀಸುವ ದಿಕ್ಕಲ್ಲಿ ಪಾಸ್ ಆಗ್ತದೆ. ಹಾಗಾಗಿ ಇಡೀ ತೋಟದಲ್ಲಿ ಎಲ್ಲ ಒಂದ್ ಕಡೆ ಇದ್ರೆ ಎಲ್ಲಾ ಕಡೆಗೂ ಹಾರಡುವಂತ ಸಾಧ್ಯತೆ ಇದೆ. ಅದು ಹಾರುವ ಶಕ್ತಿ ಕಮ್ಮಿ ಇದ್ರೂ ಗಾಳಿಯಿಂದ ಹಾರುವಂತ ಶಕ್ತಿ ಇದೆ ಅದಕ್ಕೆ. ಒಂದ್ಸರಿ ಹೊರಗೆ ಬಂದ್ರೆ ಅದು ಕಾಯಿನೇ ಹೋಗಿ ಕೂರ್ತದೆ, ಆ ಕಾಯಿನ ತಿನ್ನ ಶುರು ಮಾಡ್ತದೆ, ಕಾಫಿ ಕಾಯಿನ ಮಾತ್ರ. ಅಂದ್ರೆ ಇದು ಯಾವ ಜಾತಿಗೆ ಸೇರಿದಂತ ಕೀಟ ಅಂತೀರಿ? ಇದು ಕೋಲಿಯಾಪ್ಟೆರ ಜಾತಿಗೆ ಸೇರಿದ ಕೀಟ ಇದು. ಅಂದ್ರೆ ನಾವು ದುಂಬಿ ಅಂತೀವಲ್ಲ, ಸಣ್ಣ ದುಂಬಿ. ಇದು ಎಷ್ಟು ಚಿಕ್ಕ ದುಂಬಿ ಅಂತ ಹೇಳಿದ್ರೆ, ಒಂದು ಹುಳ 2.5 mm ಅಷ್ಟು ದೊಡ್ಡ ಇರ್ತದೆ. ಅಂದ್ರೆ ನಮ್ಗೆ ಬರೀ ಕಣ್ಣಿಗೆ ಕೆಲವೊಂದ್ ಸರಿ ಕಾಣುದಿಲ್ಲ. ಅಕ್ಕಿಲಿ ಕುಟ್ಟೆ ನೋಡಿದ್ವಿ ನಾವು, ಕಾಫಿಲಿ ಕುಟ್ಟೆ ಬಂದಿದೆ ಅಂತ ಹೇಳುವಂತ ಸ್ಥಿತಿ ಬಂದಿದೆ. ಈಗ ಅಕ್ಕಿ ಕುಟ್ಟೆ ನೋಡಿರ್ತೀವಲ್ಲ ನಾವು, ಅಕ್ಕಿಲಿ ಸಾಮಾನ್ಯ ಕುಟ್ಟೆಗಳು ಆಗ್ತದಲ್ಲ, ಹಾಗೆ ಕಾಫಿಲಿ ಕುಟ್ಟೆಗಳು ಆಗ್ತದೆ. ಕಾಫಿ ಕುಟ್ಟೆ ಸೈಜ್ ಬೇರೆ, ಇದ್ರದ ಜಾತಿ ಬೇರೆ. ಅಂದ್ರೆ ಇದು ಸಾಕಷ್ಟು ಆರ್ಥಿಕ ಉತ್ಪನ್ನವನ್ನೇ ಹಾಳು ಮಾಡೋದ್ರಿಂದ ನೇರವಾಗಿ ರೈತರಿಗೆ ಹೊಡೆತ ಕೊಡುತ್ತೆ, ತೊಂದರೆ ಮಾಡ್ತದೆ. ಇದ್ರ ಬಗ್ಗೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸಂಶೋಧನೆ ಮಾಡಿದ್ರಿಂದ ಇದು ಹೇಗೆ ಮಾಡ್ಬೇಕು ಅಂತ ಮುಖ್ಯವಾಗಿ ಮಾಡ್ಬೇಕಾದಕ್ಕೆ ನಾವೊಂದು ಬ್ರೋಕರ್ ಟ್ರಾಪ್ ಅಂತ ಮಾಡಿದ್ವಿ. ಆಕರ್ಷಕ ಬಲೆ ಅಂತ ಹೇಳ್ತೀವಿ ನೀವು, ಆ ಬಲೆಯಲ್ಲಿ ನಾವು ಒಂದು ಔಷಧಿ ಇಡ್ತೀವಿ. ಆ ಔಷಧಿ ಇಟ್ಟರೆ ಈ ಹುಳ ಕಾಯಿ ಇದೆ ಅಂತ ಹೇಳಿ ಈ ಕಡೆ ಬಾಟಲ್ ಟ್ರಾಪ್ ಅಂತ ಬರ್ತದೆ, ಅದಕ್ಕೆ ಅದಕ್ಕೆ ಉಪಯೋಗಿಸ್ಬೋದು. ಅಂದ್ರೆ ಈಗ ಬ್ರೋಕಾ ಬಲೆಗಳಿಗೆ ಗಂಡು ಕೀಟಗಳು ಬರ್ತಾವ ಅಥವಾ ಹೆಣ್ಣು ಕೀಟಗಳು ಬರ್ತಾವ? ಇಲ್ಲ, ಗಂಡು ಕೀಟ ಹೊರ ಬರುವುದೇ ಇಲ್ಲ, ಕಾಯಿಲೆ ಒಳಗೆ ಸತ್ತೋಗ್ತದೆ. ಹೆಣ್ಣು ಕೀಟಗಳೇ ಬರೋದು? ಹೆಣ್ಣು ಕೀಟಗಳೇ ಬರ್ತದೆ. ಹೊರ ಬರುವಾಗ ಅದು ಫಲಿತಗೊಂಡಿರ್ತದೆ, ಒಳಗಡೆ ಇರುವ ಗಂಡಿನಿಂದ ಫಲಿತಗೊಂಡಿರ್ತದೆ, ಫಲಿತಗೊಂಡ ಕೀಟ ಹೊರ ಬರೋದು. ಹಾಗಾಗಿ ಆ ಹುಳ ಅಟ್ರಾಕ್ಟ್ ಆದ್ರೆ ಮೊಟ್ಟೆ ಇಡುವ ಸಾಧ್ಯತೆ ಬಹಳ ಕಮ್ಮಿ ಇರೋದು. ಅಂದ್ರೆ ಬ್ರೋಕಾ ಬಲೆಗಳನ್ನ ಅಳವಡಿಸೋದ್ರಿಂದ ನಮ್ಗೆ ಕೀಟದ ಒಂದು ಅಂದಾಜು ಕೂಡ ಸಿಗುತ್ತೆ ಅಲ್ವೇ? ಸಿಗುತ್ತೆ. ನಾವು ಕೊಯ್ಲು ಮಾಡುವಾಗ ಕಣದ ಸುತ್ತ ಹಾಕುದ್ರಿಂದ ಒಂದು ವೇ, ಇನ್ನೊಂದು ವೇ ಅಂತ ಹೇಳಿದ್ರೆ ಈಗ ಮಳೆಗಾಲದ ನಂತರ ಅಕ್ಟೋಬರ್ ಅಲ್ಲಿ ಹಾಕಿದ್ರೆ ಸಾಕು, ಹಾರ್ವೆಸ್ಟಿಂಗ್ ಮಾಡುವವರೆಗೂ ಕೊನೆವರೆಗೂ ಇರಬಹುದು. ಮತ್ತೆ ಉಗ್ರಾಣದಲ್ಲೂ ಹಾಕಬಹುದು, ಉಗ್ರಾಣದಲ್ಲಿ ಹಾಕಬಹುದು, ಯಾಕೆಂದ್ರೆ ನಾವು ಕಾಫಿ ಬಣಸಿ ಸರಿಯಾಗಿದೆ ಇಲ್ವಾ, ಆ ಕಾಫಿ ಉಗ್ರಾಣದಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ವಂಶನ ನಾವು ಹತೋಟಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಬಳಸುದು ಒಂದು ಕ್ರಿಯೆ ಹೌದು. ಆ ವಣಸ ಜೊತೆ ಉಗ್ರಾಣದಲ್ಲಿ ಬೆಳೀತದೆ ಇದು, ಯಾಕಂದ್ರೆ ನಮ್ಮ ಕಾಫಿ ಕಣ ಸಾಕಾಗುದಿಲ್ಲ, ಬೆಳೆ ಕೃಷಿ ಕಬಡ ಹಾರ್ವೆಸ್ಟ್ ಮಾಡ್ತಾರೆ ಬೆಳೆಗಾರರು, ಸಾಮಾನ್ಯವಾಗಿ ಏನ್ ಗೊತ್ತಾ ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದ್ರೆ ಸರಿಯಾದ ರೀತಿಲಿ ವಣಸ ಆಗುದಿಲ್ಲ ಅವರು. ಅವಾಗ ಏನಾಗುತ್ತ, ಒಂದು ಕಾಯಿಲೆ ಎಲ್ಲ ಇದ್ರೆ ಆ ಕಾಯಿಲೆ ಬರುತ್ತದೆ, ಅವು ಉಗ್ರಾಣಕ್ಕೆ ಹೋಗುತ್ತೆ, ಅಲ್ಲಿಂದ ಬೇರೆ ತೋಡಕ್ ಹೋಗುತ್ತೆ ಆ ಚೀಲದಲ್ಲಿ. ಹಾಗಾಗಿ ಇದು ಹರಡುವಿಕೆಗೆ ಅದು ಹಾರದಕ್ಕಿಂತ ನಾವು ಹಾರಿಸಿರೋದು ಜಾಸ್ತಿ ಆಗ್ತದೆ ಕೆಲವೊಂದ್ಸರಿ. ಅಂದ್ರೆ ನಮ್ಮ ತೋಟಗಳಿಗೆ ಈ ಬೆರ್ರಿ ಬೋರರ್ ಬರ್ದಿರೋ ಹಾಗೆ ಹೇಗೆ ನಾವು ತಡಿಬಹುದು ಅಂತೀರಿ? ಮುಖ್ಯವಾಗಿ ನಾವು ತಡಿಬೇಕಾದ ಎಲ್ಲಿ ಅಂತ ಹೇಳಿದ್ರೆ, ಮಳೆಗಾಲದ ನಂತರ ಈಗ ಹೊಸ ಕಾಯಿಗಳು ಏನ್ ಬೆಳೀತಿದ್ದಾವ ಈಗ ಈ ಕಾಲದಲ್ಲಿ ಕರೆಕ್ಟ್ ಟೈಮಲ್ಲಿ ಈಗ ತೋಡಕ್ ನೋಡ್ಬೇಕು, ಹೋಗಿ ಅಲ್ಲೇನಾರ ಪುಡಿ ಬೀಳ್ತಿದ್ಯಾ, ಪುಡಿಗಳು ಉದುರ್ತಿದ್ಯಾ ನೋಡ್ಬೇಕು. ಈ ಟೈಮಲ್ಲಿ ಸ್ವಲ್ಪ ಬ್ರೋಕರ್ ಟ್ರಾಪ್ ಅನ್ನ ಹಾಕ್ಬೇಕು. ಇದೇ ರೀತಿ ನೋಡ್ತಾ ನೋಡ್ತಾ ಅಂದ್ರೆ ಅಬ್ಸರ್ವ್ ಮಾಡಿ ಕೂಲಂಕುಶ ಪರಿಶೀಲನೆ ಮಾಡಬೇಕು. ಜಾಸ್ತಿ ಇದ್ರೆ ಆ ಕೀಟ ಒಳಗೆ ಹೋಗುವ ಜಾಗದಲ್ಲಿ ಇದ್ರೆ ಇದಕ್ಕೆ ನಾವು ಬವೇರಿಯಾ ಬ್ಯಾಸಿಯಾನ ಅಂತ ಹೇಳುವಂತ ಒಂದು ಫಂಗಸ್ ಅನ್ನ ಹೊಡಿಬಹುದು. ಬ್ರೋಕಟ್ರಾಪ್ ಹಾಕ್ಬೇಕು, ಹಾಗೆ ಬವೇರಿಯಾ ಬ್ಯಾಸಿಯನ್ ಫಂಗಸ್ ಅನ್ನ ನೇರವಾಗಿ ಸಿಂಪಡಣೆ ಮಾಡಬಹುದು. ಅಂದ್ರೆ ಕಾಯಿಗಳಿಗೆ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡಿದ್ರೆ ಅದು ಒಳಗೆ ಹೋಗೋ ದಾರಿಲೆ ಕೂತಿರ್ತದಲ್ಲ, ನಾಭಿಯ ಭಾಗದಲ್ಲಿ ಕೂತಿರ್ತದಲ್ಲ, ಆ ಟೈಮ್ ಹೊಡೆದ್ರೆ ಮಾತ್ರ ಅದು ಸಕ್ಸಸ್ಫುಲ್ ಆಗಿ ಕಂಟ್ರೋಲ್ ಆಗುತ್ತೆ. ಅಂದ್ರೆ ಅದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಹೊಡಿಬೇಕಾಗತ್ತ? ಸೆಪ್ಟೆಂಬರ್ ಅಕ್ಟೋಬರ್ ಮಳೆ ನಂತರ, ಮಳೆಗಾಲ ನಂತರ ಮಳೆ ಬರ್ತಿರುವಾಗ ಅದು ತಾನಾಗೆ ಸತ್ತೋಗೋ ಚಾನ್ಸಸ್ ಇದೆ. ಯಾಕೆಂತ ಹೇಳಿದ್ರೆ ಮಳೆಯಲ್ಲಿ ಅದು ಒಳಗ್ ಹೋದ್ರು ಸಹ ಅದಕ್ಕೆ ಬದುಕುವ ಚಾನ್ಸ್ ಬಹಳ ಕಮ್ಮಿ. ಒಳಗ್ ಹೋದ ಕಾಯಿ ಉದುರ್ತದೆ, ಹಾಗಾಗಿ ಅದು ಸತ್ತೋಗ್ತದೆ, ಹಂಗಾಗಿ ಅದನ್ನು ಬದುಕುವ ಸಾಧ್ಯತೆ ಕಮ್ಮಿ. ಆದ್ರೆ ಬೆವರಿಯ ಬೇಸನ್ನ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ಹತೋಟಿ ಮಾಡೋದು ಲಾಭದಾಯಕ ಆಗುತ್ತೆ. ಅಂದ್ರೆ ಅದು ಶಿಲೀಂಧ್ರ ಆಗಿರೋದ್ರಿಂದ ಶಿಲೀಂಧ್ರದ ಬೆಳವಣಿಗೆಗೂ ಕೂಡ ವಾತಾವರಣದಲ್ಲಿ ತೇವಾಂಶ ಇರಬೇಕು, ವಾತಾವರಣ ಮುಖ್ಯ ಆಗುತ್ತೆ. ಈ ವಾತಾವರಣ ಅದನ್ನು ಮಾಡಬಹುದು. ಆಮೇಲೆ ನಂತರ ಏನಂತ ಹೇಳಿದ್ರೆ, ಕೊಯ್ಲು ಮಾತ್ರ ಸಮರ್ಪಕವಾಗಿ ಒಂದು ಬಿಡದೆ ಕೊಯ್ಲಬೇಕು, ಕೊಯ್ದು ಸರಿಯಾದ ರೀತಿಲಿ ಒಣಗಿಸ್ಬೇಕು ಡ್ರೈಯಿಂಗ್ ಗಾರ್ಡನ್ ಅಲ್ಲಿ. ಅದೇ ಎರಡು ಕಾಫಿನ ಒಂದು ಕಾಫಿ ಮಂಡಳಿಯ ನಿಗದಿತ ಪ್ರಮಾಣದ ಎಷ್ಟು ಮಾಯಿಶ್ಚರ್ ಇರಬೇಕು ಅಂತಿದೆ, ಆ ಪ್ರಮಾಣದಲ್ಲಿ ಒಣಗಿಸಿದ್ರೆ ಏನು ಸಮಸ್ಯೆ ಆಗುದಿಲ್ಲ. ಸಾಧಾರಣವಾಗಿ ಶೇಕಡ 10-11 ಅಂತ ಹೇಳ್ತಾರೆ, 11.5% ಆ ಒಂದು ಮಟ್ಟಕ್ಕೆ ಒಣಗಿಸ್ಬೇಕಾಗುತ್ತೆ ಕಾಫಿ ಕಾಯಿಗಳನ್ನು. ಆಮೇಲೆ ಕೊಯ್ಲು ಮಾತ್ರ, ಕೊಯ್ಲು ಮಾಡುವಾಗ ಎಲ್ಲಿ ಕರೆಕ್ಟ್ ಜಾಸ್ತಿ ಇದೆಯಾ ಫಸ್ಟ್ ಜಾಗನ ಮೊದಲು ಕೊಯ್ಲು ಮಾಡ್ಲಿ. ಕೊಯ್ಲು ಮಾಡಿದ ನಂತರ ಕಣ ಸುತ್ತ ಟ್ರಾಪ್ ಹಾಕ್ಬೇಕು. ಕಣ ಸುತ್ತ ಇನ್ನೊಂದು ಮಾಡಬಹುದು ಅಂತ ಹೇಳಿದ್ರೆ, ಒಂದು 10 ಲೈನ್ ಕಾಫಿನ ಅದೇ ತರ ಬಿಡೋದು, ಕುಯ್ದೇ ಹಿಡಿದು ಕುಯ್ದೇ ಬಿಟ್ಟಿರ್ಬೇಕು. ಅವಾಗ ಈ ಶಾಖಕ್ಕೆ ಹೊರಬರ್ತಾವಲ್ಲ ಕೀಟಗಳು, ಆ ಕಣ ಸುತ್ತ ಇರುವ ಕಾಫಿಲಿ ಹೋಗಿ ಸೆಟ್ಲ್ ಆಗ್ತಾವೆ, ಒಳಗಡೆ ತೋಡ ಒಳಗಡೆ ಹೋಗುದಿಲ್ಲ. ಆ ತರದೊಂದು ಟ್ರಾಪ್ ಕ್ರಾಪ್ ಅಂತ ಮಾಡಿದ್ದಾರೆ ಕಾಫಿಲೆ. ಅವ ನಮಗೆ ಇದ್ರ ಹತೋಟ ಕ್ರಮ ಸ್ವಲ್ಪ ಮಟ್ಟಿಗೆ ಮಾಡಬಹುದು. ನಂತರ ಹಾರ್ವೆಸ್ಟಿಂಗ್ ಪಕ್ಕ ಮಾಡ್ಬೇಕು. ಪಕ್ಕ ಮಾಡುವಾಗ ಅದು ಪಿಕ್ಕಿಂಗ್ ಮ್ಯಾಟ್ಸ್ ಇದೆಯಲ್ಲ, ಅದನ್ನು ಸಹ ಉಪಯೋಗಿಸ್ಬಹುದು. ಅಂದ್ರೆ ಚೀಲವನ್ನ ಹಾಸ್ತಿರ ಮೇಲೆ ಕುಯ್ಬಹುದು, ಇದರಿಂದ ಈ ಕೆಳಗಡೆ ಬೀಳುವ ಉದುರ ಇದು ಮತ್ತೆ ಉದುರದು ಕಾಫಿ ಕುಯ್ಯುವಾಗ ಉದುರ್ತದಲ್ಲ ಅದು ಸಹ ಕಮ್ಮಿ ಮಾಡಬಹುದು. ಆಮೇಲೆ ಗಿಡದ ಒಂದು ಕಾಯಿ ಉಳಿದಂತ ಸಂಪೂರ್ಣ ಕೊಯ್ಲು ಮಾಡಲೇಬೇಕಾಗುತ್ತೆ, ಯಾಕಂದ್ರೆ ಇದು ಕಾಫಿ ಅಲ್ಲದೆ ಬೇರೆ ಬದುಕುದಿಲ್ವಲ್ಲ, ಹಂಗ ಕಾಫಿ ಸಂಪೂರ್ಣ ಕುಯ್ಯಲೇಬೇಕಾಗುತ್ತೆ. ಆಮೇಲೆ ಲೆಫ್ಟ್ ಓವರ್ ಕಲೆಕ್ಷನ್ ನಾವು ಜನ ಇಲ್ಲ ಆ ತರದೊಂದು ಗುಣ ಕಲೆಕ್ಷನ್ ಸ್ವಲ್ಪ ಆ ಕಡೆ ಇಟ್ಟು ಲೆಫ್ಟ್ ಓವರ್ ಕಲೆಕ್ಷನ್ ಮಾಡಲೇಬೇಕು. ಅವ್ರ ಎಲ್ಲ ಹಾರ್ವೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ, ಅಂದ್ರೆ ಆದ್ಮೇಲೆ ಈ ಅದು ಹೆರ್ಕುತ್ತಾರಲ್ಲ, ಹೌದೌದು, ಆ ಗ್ರೀನಿಸ್ ಕಲೆಕ್ಷನ್ ಅಂತ ಮಾಡ್ತಾರಲ್ಲ, ಆ ಗ್ರೀನಿಸ್ ಕಲೆಕ್ಷನ್ ನ ಚೆನ್ನಾಗಿ ಮಾಡಲೇಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಬೆಳೆಗಾರರಲ್ಲಿ ಎಲ್ಲಿ ಮಿಸ್ಟೇಕ್ ಆಗತ್ತೆ ಅಂತ ಹೇಳಿದ್ರೆ, ಕೆಲಸಕ್ಕೆ ಜನ ಬರಲ್ಲ, ಗ್ರೀನಿಸ್ ಕೆಲಸ ಮಾಡಕ್ ಟೈಮ್ ಆಗಲ್ಲ. ಆ ಟೈಮಲ್ಲಿ ಏನ್ ಮಾಡಬಹುದು ಅಂದ್ರೆ ಗ್ರೀನ್ಸ್ ಮಾಡ್ಲೇಬೇಕು, ಮಾಡಕ್ ಆಗದೇ ಇದ್ರೆ ಆ ಗಿಡದಲ್ಲಿ ಬುತ್ತ ಬಿದ್ದಿರ್ತದಲ್ಲ ಅದೆಲ್ಲ ಒಟ್ಟು ಮಾಡಿ ಒಂದ್ ಸಣ್ಣ ಹೊಂಡ ತೋಡಿ, ಅಂದ್ರೆ ಒಂದು 5 cm ಹೊಂಡದ ತೋಡಿ ಅದು ಕೂತಾಕ್ಬಹುದು, ಕೊಳೆಯೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಅವಕಾಶ ಇಲ್ಲದ್ರೆ ಅದು ಒಂದು ತಿಂಗಳು ಅಥವಾ ಒಂದ್ ತಿಂಗಳು ಟೈಮ್ ಸಿಗ್ತದೆ. ತಕ್ಷಣ ನಾವು ಇರಿಗೇಷನ್ ಹೋಗ್ತೀವಿ, ಇರಿಗೇಷನ್ ಹೋದ ತಕ್ಷಣ ಆ ಗ್ರೀನಿಸ್ ಅಲ್ಲಿ ಕಾಯಿಗಳು ಇರ್ತದಲ್ಲ ಅದು ಹೊರಬರ್ತ, ಹೊರಬಂದು ಮತ್ತೆ ಬೇರೆ ಕಡೆ ಹುಡುಕ್ತಾವ ಎಲ್ಲಿ ಕಾಯಿದೆ ಅಂತ. ಆ ಕಾಯಿದ ಎಲ್ಲೆಲ್ಲಿ ಬಿಡ್ತಾರೆ ಅಂತ ಹೇಳೋದಕ್ಕೆ ಬೇಲಿ ಸಾಲಲ್ಲಿ ಕಾಫಿ ಗಿಡ ಹಾಕಿರ್ತಾರೆ, ಹಾಕಿರ್ತಾರೆ, ಆ ಕಾಫಿನ ಕುಯ್ಯೋದೇ ಇಲ್ಲ, ಆ ಕಾಫಿನ ಕುಯ್ಯೋ ಮಾತು ಬಿಟ್ಟಿರ್ತಾರೆ. ಆ ಕಾಫಿ ಹೋಗಿ ಸೇರ್ಕೊಂತಾವ ಲೆಫ್ಟ್ ಓವರ್ ಫೋರ್ಸ್ ಅಲ್ಲಿ, ಆ ಕಾಫಿ ಸುಮಾರು 130 ಜನ 130 ಜನ 120 ಜನ ಬರ್ತಾವ. ಆಮೇಲೆ ಹೊಸ ಕ್ರಾಪ್ ಬಂತ ಮತ್ ವಾಪಸ್ ಬರ್ತಾವ ಕಾಫಿ, ನಾವು ಬೆಳೆದ ಕಾಫಿಗೆ ವಾಪಸ್ ಬರ್ತಾವ. ಈ ರೀತಿ ಅದು ಜೀವನ ಚಕ್ರವನ್ನ ಕಂಪನಿ ವರ್ಷದಲ್ಲಿ ಒಂದು ಇಡೀ ವರ್ಷ ನಮ್ಮ ಬದುಕಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಜೊತೆಗೆ ಬೇಲಿನಲ್ಲಿ ಮರದ ಕಾಫಿ ಅಂತಾನು ಹಾಕಿರ್ತಾರೆ. ಅದ್ರ ಕಾಫಿ ಕಾಫಿ ಬೆರಿಬರ ಇರುತ್ತೆ, ಕಾಫಿ ಇರುತ್ತೆ, ಕಾಫಿ ಬೆರಿಬರ ಇರುತ್ತೆ. ಅದೇ ಕಾಫಿಲಿ ಬೇರೆ ಬೇರೆ ಕಾಫಿ ಇದ್ರೂ ರೋಬಸ್ತ ಅರೇಬಿಕಾ ಇದಕ್ಕೆ ಯಾವ ಕಾಫಿ ಆದ್ರೂ ಆಗುತ್ತೆ, ಏನ್ ತೊಂದರೆ ಇಲ್ಲ. ಎಲ್ಲ ಕಾಫಿಲಿ ಇದು ವಂಶಾಭಿವೃದ್ಧಿ ಮಾಡ್ತದೆ. ಈಗ ಬ್ರೋಕಾ ಬಲೆಗಳು ಅಂತ ತಾವ್ ಹೇಳಿದ್ರಿ, ಒಂದ್ ಎಕರೆಗೆ ಎಷ್ಟು ಬಳಸ್ಕೋಬೇಕಾಗತ್ತ ಅವನ್ನ? ಅದನ್ನ ಎಕರೆಗೆ 10 ಟ್ರಾಪ್ ಅಂತ ಹಾಕ್ಬೇಕಾಗತ್ತೆ. ಇದನ್ನ ನಮ್ಮ ಕಾಫಿ ಮಂಡಳಿಯ ಕಚೇರಿಗಳಿದಾವಲ್ಲ, ಕಚೇರಿಯಿಂದ ಪಡ್ಕೊಬಹುದು, ಅದು ಸಿಗ್ತದೆ, ಅದಕ್ಕೆ ಕೊಡ್ತಾರ ಅದನ್ನ ತಂಬರ್ಬೋದು. ಅದನ್ನ ಅಂದ್ರೆ ಎಷ್ಟೆತ್ತರಕ್ಕೆ ಹಾಕ್ಬೇಕಾಗತ್ತೆ? ಕಾಫಿ ಗಿಡದ ಎತ್ತರಕ್ಕೆ ಹಾಕ್ಬೇಕಾಗತ್ತೆ? ಹೈಟ್ ಹಾಕಿ ಸಾಕಾಗುತ್ತೆ. ಕಾಫಿ ಗಿಡದ ಎತ್ತರಕ್ಕೆ ಹಾಕಿದ್ರೆ ಸಾಕಾಗುತ್ತೆ. ಗಿಡಕ್ಕೆ ಕಟ್ಟಿರೋ ಆಗ್ತದೆ, ಇಲ್ಲದ್ರೆ ಪಕ್ಕದಲ್ಲಿ ಹಾಲ್ವಣ ಇರ್ತದೆ, ಹಾಲ್ವಣದ ಹಾಕಿ ಕಟ್ಟಿರೋದು. ಕಟ್ಟಿ ಮರ್ತು ಹೋಗೋದು ಮಾತ್ರ ಮಾಡಬಾರ್ದಷ್ಟೆ. ಯಾಕೆಂದ್ರೆ ಕಟ್ಟಿದಾಗ ಇಂಥ ಸಾಲಲ್ಲೇ ಕಟ್ಟಿದ್ರೆ ಇಂಥ ಗಿಡನೇ ಕಟ್ಟಿದ್ರೆ ನೆನಪಿರ್ಬೇಕು, ಅದು ಗೊತ್ತಿರ್ಬೇಕು. ಒಬ್ರಿಗೆ ಯಾರೋ ಲೇಬರ್ಸ್ ಯಾರೋ ಒಬ್ರು ಇರ್ತಾರಲ್ಲ, ಅವರಿಗೆ ಕರೆಕ್ಟ್ ಆಗಿ ನೋಡಕ್ ಹೇಳ್ಬೇಕು. ಪ್ರತಿ 15 ದಿವಸಕ್ಕೊಂದ್ಸರಿ ನೋಡ್ಬೇಕು. ಯಾಕೆಂದ್ರೆ ಒಳಗಡೆದಲ್ಲಿ ಒಂದು ಔಷಧಿ ಹಾಕಿರ್ತೀವಲ್ಲ, ಔಷಧಿ ಕಾಲೇ ಹೋಗೋದ್ರೆ ಕೆಳಗಡೆ ನೀರ್ ಇಲ್ಲದೆ ಇದ್ರೆ ನಾವು ಮಾಡಿದ ಕೆಲಸ ಸಮರ್ಪಕ ಆಗುದಿಲ್ಲ. ನೋಡ್ತಾ ಇರ್ಬೇಕು. ಅದಕ್ಕೋಸ್ಕರ ಎರಡು ನೋಡ್ಲೇಬೇಕು, ನೀರು ಮತ್ತೆ ಔಷಧಿ ಖಾಲಿ ಆಗಿದೆ ನೋಡ್ಬೇಕು. ಆ ನೀರೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಬೆರಿಬೋರು ಇದ್ರೆ ಅದನ್ನೆಲ್ಲ ನಾಶ ಮಾಡ್ಬೇಕು. ಕೆಳಗಡೆ ಭಾಗದ ಬೆರಿಬೋರು ಏನ್ ಕಲೆಕ್ಟ್ ಆಗಿರ್ತ ಅದನ್ನ ಅಲ್ಲೇ ಚೆಲ್ತಾರೆ, ತೊರೆಯಲ್ಲಿ ಚೆಲ್ತಾರೆ. ಆತರ ಮಾಡಬಾರ್ದು. ಅದನ್ನ ಒಂದು ಬಕೆಟ್ ತಂಡೋಗಿ ಆ ಬಕೆಟ್ ಅಲ್ಲಿ ಹಾಕೊಂಡ್ ಬಂದು ಅದು ಬೇರೆ ನೀರ್ ಹಾಕಿ, ಬೇರೆ ಬಾಟ್ಲಿ ಹೊಸ ನೀರ್ ಹಾಕಿ, ನೀರನ್ನ ಕಲೆಕ್ಟ್ ಮಾಡಕ್ಕಿರ್ತದಲ್ಲ ಕೆಳಗಡೆ ಭಾಗ ಇದೆಯಲ್ಲ, ಅದಕ್ಕೆ ಬೇರೆ ನೀರ್ ಹಾಕಿ ಆ ನೀರನ್ನ ತಂದು ಬಟ್ಲಿ ಒಲೆ ಹಾಕಿ ಅಥವಾ ಏನೋ ಉರಿ ಹಾಕಿ ಉರಿಸ್ಬಿಟ್ಟು ಹಾಕ್ಬೋದು. ನಾಶ ಮಾಡ್ಬೇಕು, ನಾಶ ಮಾಡ್ಬೇಕು. ನಾಶ ಮಾಡಿದ್ರೆ ನಾವೆಲ್ಲರೂ ವ್ಯತ್ಯಾಸ ಆದ್ರೆ ಸ್ವಲ್ಪ ತೊಳೆ ಹಾಕಿದ್ರೆ ಮತ್ತೆ ವಾಪಸ್ ಬರ್ತಾವ. ಇದು ಸಣ್ಣ ಸಣ್ಣ ತಪ್ಪುಗಳು ನಾವು ಮಾಡುದು. ಹೌದೌದು, ಕೆಲಸ ಮಾಡಂಗಿದ್ರೆ ಸರಿಯಾಗಿಯೇ ಮಾಡ್ಬೇಕಾಗತ್ತೆ. ನಾವು ಮಾಡ್ಬೇಕು, ಸಮರ್ಪಕವಾಗಿ ಮಾಡ್ಬೇಕು. ನೆರಳು ನಿರ್ವಹಣೆ ಈ ಕೀಟದ ನಿರ್ವಹಣೆಯಲ್ಲಿ ಎಷ್ಟು ಮಟ್ಟಿ ಪಾತ್ರ ವಹಿಸುತ್ತೆ? ಡೈರೆಕ್ಟ್ ಲಿಂಕ್ ಏನಿಲ್ಲ, ಆದ್ರೆ ಒಂದೊಂದು ವಿಚಾರ ಸರಿ, ತುಂಬಾ ನೆರಳಿದ ಪ್ರದೇಶದಲ್ಲಿ ಇದರ ತೀವ್ರತೆ ಸ್ವಲ್ಪ ಜಾಸ್ತಿ ಇರ್ತದೆ. ಇದಕ್ಕೆ ಸ್ವಲ್ಪ ಹ್ಯುಮಿಡಿಟಿ ಬೇಕು ಮತ್ತೆ ಬೆಳಕು ಬೇಕು. ಆಗ ಎರಡು ಬೇಕಾದ್ರಿಂದ ಕೆಳಭಾಗದ ಹರಗಳಲ್ಲಿ ಬ್ರಾಂಚಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇರೋ ಚಾನ್ಸಸ್ ಇದೆ. ಅದು ಎಲ್ಲ ಸರಿ ಅಲ್ಲ, ಅದು ರೂಲ್ಸ್ ಏನ್ ಅಲ್ಲ, ಅದು ಅದು ಸ್ವಲ್ಪ ಜಾಸ್ತಿ ಆಗ್ತದೆ. ನೆರಳಿರುವ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ, ಹಾಗಾಗಿ ಸಮರ್ಪಕವಾದ ನೆರಳನ್ನ ಇಟ್ಕೊಬೇಕು. ಅಂದ್ರೆ ಅದು ಹೊರತು ನೆರಳಿರ್ಬೇಕು. ಮತ್ತೆ ತೇವಾಂಶ ಜಾಸ್ತಿ ಆಗಿದ್ರೆ ಏನಾದ್ರೂ ಜಮೀನಲ್ಲಿ ಬರುತ್ತಾ? ತೇವಾಂಶ ಜಾಸ್ತಿ ಇದ್ರೆ ಅದು ಬೆವರಿಯ ಬೇಸಿಗೆ ಏನಂತಂದ್ರೆ ಫಂಗಸ್ ಸ್ಪ್ರೇ ಮಾಡ್ತೀವಲ್ಲ ಇದನ್ನ, ಅದಕ್ಕೆ ಅನುಕೂಲಕರವಾಗುತ್ತೆ ಮತ್ತೆ ಅದ್ರ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತದೆ. ಮತ್ತೆ ಗಿಡ ಕಸಿನೂ ಏನಾದ್ರೂ ಇದ್ರ ಮೇಲೆ ಪ್ರಭಾವ ಬೀರ್ಬೋದಾ? ನಮ್ಗೆ ಕಾಫಿ ಕಸಿಯಿಂದ ಎಲ್ಲೆಲ್ಲಿ ಬ್ರಾಂಚಸ್ ಬಂದಿದೆ, ಎಲ್ಲೆಲ್ಲಿ ಹಣ್ಣಿದೆ, ಯಾವ ತರ ನೋಡಬಹುದು, ಹೇಗಿದೆ ಕಾಣುವ ರೀತಿಯಲ್ಲಿ ನಾವು ಗಿಡ ಮೇಂಟೈನ್ ಮಾಡೋದು. ಕಸಿ ಉದ್ದೇಶ ಅದನ್ನೇ, ನಮ್ಗೆ ಇರುವಲ್ಲಿ ಏನ್ ಫಸಲು ಇದೆ ಆ ಫಸಲನ್ನ ಕರೆಕ್ಟ್ ಆಗಿ ನೋಡುವಂತ ರೀತಿಯಲ್ಲಿ ಕುಯ್ಯುವಂತ ರೀತಿಯಲ್ಲಿ ನಮ್ಗೆ ಡೆವಲಪ್ ಮಾಡ್ಕೊಳೋದು. ಅದಕ್ಕೆ ಒಂದು ಆಯಾಮನೇ ಕೃಷಿ ಮಾಡ್ಕೊಂಡಿದ್ವಿ. ಹಾಗೆ ನಮ್ಗೆ ಕಂಡ್ರೆ ಇದು ಸಹ ಕಾಣ್ತದೆ, ಬೆರಿ ಬರೋ ಕಾಣ್ತದೆ ಕರೆಕ್ಟ್ ಆಗಿ ಮಾಡಿದ್ರೆ. ಆಮೇಲೆ ಇದರಲ್ಲಿ ಕಂಬ ಚಿಗುರೆಲ್ಲ ಬಿಟ್ರೆ ನಮ್ಗೆ ನೋಡಕ್ ಆಗುದಿಲ್ಲ, ಕಾಣುದಿಲ್ಲ, ಹಾಗಾಗಿ ಸ್ವಲ್ಪ ಕಸಿ ಸರಿ ಆಗದೆ ಇದ್ರೆ ಕಷ್ಟ ಆಗ್ತದೆ. ಇವತ್ತು ಈ ರಾಸಾಯನಿಕ ಉಳಿಕೆ ಅಂಶದ ಬಗ್ಗೆ ನಾವು ಹೆಚ್ಚು ಮಾತಾಡ್ತಾ ಇದ್ದೀವಿ ಕಾಫಿನಲ್ಲಿ. ಈ ಬೆರಿಬರ ನಿಯಂತ್ರಣಕ್ಕೆ ರಾಸಾಯನಿಕ ಏನಾದ್ರೂ ಬಳಸೋದು ಅನಿವಾರ್ಯ ಆದ್ರೆ ಮಾಡ್ಲೇಬೇಕಾಗತ್ತ? ತುಂಬಾ ಅನಿವಾರ್ಯ ಆದ್ರೆ ಮಾತ್ರ ಮಾಡಿ, ಇಲ್ಲದ್ರೆ ಬ್ರೋಕರ್ ಟ್ರಾಪ್ ಅಳವಡಿಸೋದ್ರಿಂದ, ಬೆವರಿಯಾ ಪ್ರತಿನ ಸ್ಪ್ರೇ ಮಾಡೋದ್ರಿಂದ, ಸಕಾಲದಲ್ಲಿ ಹಾರ್ವೆಸ್ಟ್ ಮಾಡೋದ್ರಿಂದ ಇದನ್ನ ಮುಂದಿನ ವರ್ಷದ ಕ್ರಾಪ್ ಅನ್ನ ಬೆರಿಬೋರಿಂದ ಮುಕ್ತವಾಗಿ ಮಾಡಬಹುದು. ಆದರೆ ಅದು ಆಗ್ಲಿಲ್ಲ, ಯಾವುದೂ ಆಗ್ಲಿಲ್ಲ, ನಾನು ಇಲ್ಲಿಲ್ವೇ ಇಲ್ಲ ಅಂತ ಹೇಳುವ ಬೆಳೆಗಾರರಿಗೆ ಆ ಒಂದು ಆಪ್ಷನ್ ಇದೆ. ಅದು ಸಹ ಬಹಳ ಬಹಳ ಬಹಳ ರೇರ್. ಯಾಕೆಂತ ಹೇಳಿದ್ರೆ ಕಾಫಿ ಕುಯ್ಯುವ ಒಂದು ಅಥವಾ 2 ತಿಂಗಳು ಮೊದಲೇ ಸ್ಪ್ರೇ ಮಾಡಬೇಕು, ಆ ಒಂದು ಕಂಡೀಷನ್ ಇದೆಯಾ? ಯಾಕೆಂದ್ರೆ ಕಾಫಿ 1 ತಿಂಗಳಿಗೆ ನಾವು ಏನ್ ರಾಸಾಯನಿಕ ಸ್ಪ್ರೇ ಮಾಡಿರ್ತೀವ ಅದು ಆ ಅಂಶ ಹೋಗುವಂತ ಸ್ಥಿತಿ ಇರಬೇಕು. ನಮ್ಮ ಕೊಯ್ಲು ಮತ್ತೆ ಕಾಫಿ ಬೆರಿಬರೋ ಇನ್ಸಿಡೆಂಟ್ ಸಹ ಒಟ್ಟೊಟ್ಟಿಗೆ ಬರೋದ್ರಿಂದ ಇದಕ್ಕೆ ಹೆಚ್ಚು ರಾಸಾಯನಿಕ ನಾವು ರೆಕಮೆಂಡ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದ್ ಮುಂದೆ ನೋಡ್ತೀವಿ, ಕಷ್ಟನೇ. ಯಾಕೆಂದ್ರೆ ಅಂತ ರೆಕಮೆಂಡ್ ಮಾಡಿದ್ರೆ ಅದು ಕಾಫಿ ಬೀಜದಲ್ಲಿ ಬರುವ ಅವಕಾಶಗಳು ಜಾಸ್ತಿ ಇರ್ತದೆ. ನೀವು ಹೇಳಿರಲ್ಲ ಈಗ ಹಾಗೆ ಬೀಜದಲ್ಲಿ ಅದರ ಅಂಶ ಕಂಡು ಬಂದ್ರೆ ನಮ್ಮ ಕಾಫಿ ಮಾರ್ಕೆಟಿಂಗ್, ಇಂಡಿಯಾದ ಕಾಫಿ ಮಾರ್ಕೆಟಿಂಗ್ ಬಿದ್ದೋಯ್ತು ಅಂತ ಹೇಳಿದ್ರೆ ನಮ್ಮ ಕಾಫಿ ರೇಟ್ ಕಮ್ಮಿ ಆಗ್ತದೆ. ಸಸ್ಯ ಮೂಲದ ಕೀಟನಾಶಕಗಳು ಏನಾದ್ರೂ ಇಲ್ವಾ ಅಂತ? ಇದ್ಯಾವುದು ಸಹ ಒಳಗ್ ಹೋಗ್ತಿರುವ ಕೀಟವನ್ನ ನಾಶ ಪಡಿಸಬಹುದು, ಆದ್ರೆ ಒಳಗಿರುವ ಕೀಟ ಡೆವಲಪ್ ಆಗ್ತಾ ಇರ್ತದಲ್ಲ ಒಳಗಿರುವ ಕೀಟಗಳನ್ನ ಅದು ಸಾಯಿಸಕ್ ಆಗುದಿಲ್ಲ. ಅದು ಸ್ವಲ್ಪ ಎಫೆಕ್ಟಿವ್ ಇರುದು ಈ ರಾಸಾಯನಿಕಗಳಿಗೆ ಮಾತ್ರ. ಯಾವ ರಾಸಾಯನಿಕ ಬಳಸಬೇಕಾಗತ್ತೆ ಒಂದ್ ವೇಳೆ ಬಳಸೋದಾದ್ರೆ? ಬಳಸಿದ್ರೆ ಮೊದಲು ಕ್ಲೋರೋಫೈರಿಫಾಸ್ ಹಾಕಿದ್ದು ಅದನ್ನ ಈಗ ಕಂಪ್ಲೀಟ್ ಸ್ಟಾಪ್ ಮಾಡಿದ್ವಿ, ನಾವು ರೆಕಮೆಂಡ್ ಮಾಡ್ತಾ ಇಲ್ಲ. ಈಗ ಪೆಂಥೋಯೇಟ್ ಅಂತ ಒಂದು ಕೆಮಿಕಲ್ ಇದೆ, ಅದನ್ನ 2 ml 1 L ನೀರಿಗೆ ಹಾಕಿ ಸ್ಪ್ರೇ ಮಾಡಬಹುದು, ಅದಷ್ಟು ಮಾತ್ರ ಈಗ ರೆಕಮೆಂಡ್ ಮಾಡ್ತಾ ಇರೋದು. ಅಂದ್ರೆ ಒಂದು ಬ್ಯಾರಲ್ ನೀರಿಗೆ 400 ml ಹಾಕೋಬೇಕಾಗತ್ತೆ. ಆಗ್ತದೆ ಅಷ್ಟೇ ಹಾಕೊಂಡು, ಅದು ಎಲ್ಲಿ ಇಡೀ ತೋಟಕ್ಕೆ ಹೊಡಿಬೇಕು ಅಂತಾನು ಇಲ್ಲ, ಎಲ್ಲೆಲ್ಲಿ ಕಾಫಿ ಬೆರಿ ಬರೋ ಇದೆ ಈ ಟ್ರಾಪ್ ಹಾಕಿರ್ತೀವ ನಾವು, ಆ ಒಂದು ಆಧಾರದ ಮೇಲೆ ಎಲ್ಲಿ ಜಾಸ್ತಿ ಅಲ್ಲಿ ಮಾತ್ರ ಸ್ಪ್ರೇ ಮಾಡಿದ್ರೆ ಸಾಕು, ಮತ್ತೆ ಕಾಯಿಗಳಿಗೆ ಮಾತ್ರ ಮಾಡಿದ್ರೆ ಸಾಕು. ಯಾಕೆಂದ್ರೆ ಇದರಿಂದ ನಮ್ಗೆ ಕೆಲಸದ ಖರ್ಚು ಉಳಿತಾಯ ಆಗ್ತದೆ, ಅದರಿಂದ ಇಡೀ ತೋಟಕ್ಕೆ ಸುಮ್ಮನೆ ಬ್ಲಾಂಕೆಟ್ ಸ್ಪ್ರೇ ಮಾಡೋದ್ರಿಂದ ಅಂತದೇನು ಎಫೆಕ್ಟಿವ್ ಅಲ್ಲ. ಅದು ಎಲ್ಲೆಲ್ಲಿ ಇದೆಯೋ ಅಲ್ಲಿಗೆ ಮಾತ್ರ ಸ್ಪಾಟ್ ಸ್ಪ್ರೇ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಅತಿಯಾದ ವಿನಾಶಕಾರಿ ಕಿಡ್ನಿ ರಾಸಾಯನಿಕ ಯಾಕೆ ನಮ್ಮ ವಾತಾವರಣಕ್ಕೆ ಹಾಕಬೇಕಲ್ವಾ? ಹೌದು. ಭಕ್ಷಕ ಕೀಟಗಳು ಮತ್ತು ಪ್ರತಂತ್ರ ಜೀವಿಗಳು ಇಂಥವೇನಾದ್ರೂ ಇಲ್ವಾ ಇದಕ್ಕೆ ನಿಯಂತ್ರಣಕ್ಕೆ? ಇದೆ, ಇದರಿಂದ ನಾವು ಹೊರದೇಶದಿಂದ ಸುಮಾರು 3 ಪ್ಯಾರಾಸೈಟ್ ತಂದು ಅದನ್ನ ಬೆಳೆಸಿ ಅದರ ಪರೀಕ್ಷೆ ಮಾಡಿದೀವಿ. ಅದ್ಯಾವುದು ಸಹ ಕಾಫಿ ಬೆರಿ ಬರೋ ಮೇಲೆ ವರ್ಕ್ ಆಗ್ತಿಲ್ಲ. ಯಾಕೆ ಅಂತ ಕೇಳಿದರೆ ಪರತಂತ್ರ ಕೀಟಗಳು ಭಕ್ಷಕ ಕೀಟಗಳು ಏನಿದಾವ ಅವು ಬೆಳವಣಿಗೆ ಕಾಫಿ ಬೆರಿ ಬರೋ ಲೈಫ್ ಸ್ಟೇಜಸ್ ಬೇಕೇ ಬೇಕು. ನಮ್ಮ ವಾತಾವರಣದಲ್ಲಿ ಆ ತರದ ಸ್ಟೇಜಸ್ ಕಂಟಿನ್ಯೂಸ್ ಆಗಿ ಸಿಗುವ ಚಾನ್ಸಸ್ ಬಹಳ ಕಮ್ಮಿ. ಹಾಗಾಗಿ ನಾವು ಈ ವರ್ಷ ಬಿಟ್ಟು ನಮ್ಮ ವಾತಾವರಣದಲ್ಲಿ ಬೆಳೆಯುದಿಲ್ಲ, ಅಭಿವೃದ್ಧಿ ಆಗಲ್ಲ. ಒಂದ್ ಸರಿ ಹಾರ್ವೆಸ್ಟ್ ಆದ್ಮೇಲೆ ದೋಸಮ್ ಆಗಿ ನಂತರದ ಸುಮಾರು 3-4 ತಿಂಗಳ ಕಾಲ ಯಾವುದೇ ತರ ಒಂದು ಕಾಯಿ ಬೆಳವಣಿಗೆ ಇರುವುದಿಲ್ಲ, ಸರಿಯಾದ ರೀತಿಯಲ್ಲಿ ಕಾಯಿ ಇರುವುದಿಲ್ಲ, ಬೆರಿಬೋ ಸ್ಟೇಜ್ ಸಹ ಇರುವುದಿಲ್ಲ. ಹಾಗಾಗಿ ಬೆರಿಬೋ ಸ್ಟೇಜ್ ಇಲ್ಲದೆ ಬೆಳೆಯೋದಿಲ್ಲ, ಆ ಪರತಂತ್ರ ಕೀಟಗಳು ಬೆಳೆಯೋದಿಲ್ಲ. ಹಂಗೆ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳಿಲ್ಲ, ಹಾಗೆ ಅವ್ರನ್ನ ಹೆಚ್ಚು ಬೆಳವಣಿಗೆಗೆ ಟ್ರೈ ಮಾಡ್ತಾ ಇಲ್ಲ ನಾವೀಗ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಬೆರ್ರಿ ಬೋರರ್ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ HG ಸೀತಾರಾಮ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7485517125. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7485517125. ತುಂಬ ಸಂತೋಷ ಡಾಕ್ಟರ್ ಸೀತಾರಾಮ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯನ್ನು ಬಾಧಿಸುವಂತಹ ಕಾಫಿ ಕಾಯಿಕೊರಕ ಕೀಟ ಅಥವಾ ಬೆರ್ರಿ ಬೋರರ್ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರು ಬಿತ್ತನೆ ಬೀಜವನ್ನು ಖರೀದಿ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಅಧಿಕೃತ ಬಿತ್ತನೆ ಬೀಜದ ಮಾರಾಟಗಾರರಿಂದಲೇ ಬಿತ್ತನೆ ಬೀಜವನ್ನು ಕೊಂಡ್ಕೋಬೇಕು. ಬಿತ್ತನೆ ಬೀಜವನ್ನು ಖರೀದಿ ಮಾಡಿದಾಗ ತಪ್ಪದೇ ಅಧಿಕೃತ ರಸೀದಿಯನ್ನು ಪಡಿಬೇಕಾಗತ್ತೆ. ರಸೀದಿಯಲ್ಲಿ ಲಾಟ್ ನಂಬರನ್ನು ನಮೂದಿಸಿರಬೇಕು. ಚೀಲದ ಮೇಲೆ ನಮೂದಿಸಿರೋ ರೀತಿಯಲ್ಲಿ ತೂಕ ಸರಿಯಾಗಿದೆಯೇ ಇಲ್ವೇ ಎಂಬುದನ್ನು ಖಚಿತ ಮಾಡ್ಕೋಬೇಕು. ಜೊತೆಗೆ ಆ ಬಿತ್ತನೆ ಬೀಜದ ಚೀಲಕ್ಕೆ ಯಂತ್ರದಿಂದ ಹೊಲಿಗೆಯನ್ನು ಹಾಕಲಾಗಿದೆಯೇ ಎನ್ನುವುದನ್ನು ಖಚಿತ ಮಾಡ್ಕೋಬೇಕಾಗತ್ತೆ. ಬಿತ್ತನೆ ಬೀಜದ ಉತ್ಪಾದಕರು ಮತ್ತು ಮಾರಾಟಗಾರರ ವಿಳಾಸವನ್ನು ಗಮನಿಸಬೇಕು. ಬಿತ್ತನೆ ಬೀಜ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪರೀಕ್ಷಿಸಲ್ಪಟ್ಟು ಗುಣಮಟ್ಟದ ಬಗ್ಗೆ ದೃಢೀಕರಣವನ್ನು ಪಡ್ಕೊಂಡಿದೆಯೇ ಇಲ್ವೇ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ದೃಢೀಕರಣಕ್ಕಾಗಿ ಕೆಲವೊಂದು ಟ್ಯಾಗ್ಗಳನ್ನು ಅಳವಡಿಸಲಾಗಿರುತ್ತೆ, ಇದನ್ನು ನಾವು ಖಾತ್ರಿಪಡಿಸ್ಕೋಬೇಕು. ಬಿತ್ತನೆಗೆ ಮುಂಚೆ ಬೀಜ ಮೊಳೆಯುವಿಕೆಯ ಪ್ರಮಾಣವನ್ನು ಪರೀಕ್ಷೆ ಮಾಡ್ಕೋಬೇಕು. ಬಿತ್ತನೆ ಬೀಜವನ್ನು ಕೀಟನಾಶಕದಿಂದ ಉಪಚರಿಸಲಾಗಿದೆಯೇ ಎಂಬುದನ್ನು ಗಮನಿಸ್ಕೋಬೇಕು. ಬಿತ್ತನೆ ಬೀಜದ ಚೀಲ, ಸ್ವಲ್ಪ ಪ್ರಮಾಣದ ಬಿತ್ತನೆ ಬೀಜ, ಜೊತೆಗೆ ಈ ದೃಢೀಕರಣದ ಬಗ್ಗೆ ಲಗತ್ತಿಸಿರುವಂಥ ಟ್ಯಾಗ್ಗಳನ್ನು ಬೆಳೆ ಕಟಾವಾಗುವವರೆಗೂ ಕೂಡ ಸುರಕ್ಷಿತವಾಗಿ ಕಾಯ್ದಿಟ್ಕೋಬೇಕಾಗತ್ತೆ. ಜೊತೆಗೆ ಆ ಬಿತ್ತನೆ ಬೀಜದ ಉತ್ಪಾದನಾ ದಿನಾಂಕ ಮತ್ತು ಅದರ ವಾಯಿದೆ ಅಥವಾ ಅವಧಿ ಬಗ್ಗೆಯೂ ಕೂಡ ನಾವು ಗಮನಿಸಬೇಕಾಗತ್ತೆ. ಇನ್ನು ರೈತ ಬಾಂಧವರು ಕೀಟನಾಶಕಗಳನ್ನು ಖರೀದಿ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಕೀಟನಾಶಕಗಳನ್ನು ಅಧಿಕೃತ ಮಾರಾಟಗಾರರಿಂದಲೇ ಖರೀದಿ ಮಾಡಬೇಕು. ಕೀಟನಾಶಕವನ್ನು ಖರೀದಿಸಿದಾಗ ತಪ್ಪದೇ ಅಧಿಕೃತ ರಸೀದಿಯನ್ನು ಪಡಿಬೇಕಾಗತ್ತೆ. ರಸೀದಿಯಲ್ಲಿ ಬ್ಯಾಚ್ ನಂಬರು, ಜೊತೆಗೆ ಲಾಟ್ ನಂಬರು, ಹಾಗೆಯೇ ಖರೀದಿಸಿದಂಥ ಪ್ರಮಾಣವನ್ನು ಕೂಡ ತಪ್ಪದೇ ನಮೂದಿಸಿರಬೇಕು. ಕೀಟನಾಶಕದ ಬಾಟಲಿ ಅಥವಾ ಪೊಟ್ಟಣ ತೆರೆದಿಲ್ಲ ಎನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ. ಕೀಟನಾಶಕದ ಉತ್ಪಾದಕರು ಮತ್ತು ಮಾರಾಟಗಾರರ ವಿಳಾಸವನ್ನು ಗಮನಿಸಬೇಕಾಗತ್ತೆ. ಕೀಟನಾಶಕದ ಬಾಟಲಿ ಅಥವಾ ಪೊಟ್ಟಣದ ಮೇಲೆ ISI ಚಿಹ್ನೆ ಇರೋದನ್ನು ಗಮನಿಸಬೇಕು. ಜೊತೆಗೆ ಕೀಟನಾಶಕದ ತಾಂತ್ರಿಕ ಹೆಸರು, ಮಾರಾಟದ ಹೆಸರು, ಕ್ರಿಯಾಶೀಲ ವಸ್ತು ಮತ್ತು ಅದರ ಪ್ರಮಾಣವನ್ನು ನಮೂದಿಸಲಾಗಿದೆಯೇ ಎಂಬುದನ್ನು ಖಾತ್ರಿ ಮಾಡ್ಕೋಬೇಕಾಗತ್ತೆ. ಕೀಟನಾಶಕದ ಉತ್ಪಾದನಾ ದಿನಾಂಕ ಮತ್ತು ಅವಧಿ ಮೀರುವಂಥ ದಿನಾಂಕಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಅದನ್ನು ನೋಡಿಕೊಂಡೇ ಕೊಂಡ್ಕೋಬೇಕಾಗತ್ತೆ. ಕೀಟನಾಶಕದ ಗುಣಮಟ್ಟದ ಬಗ್ಗೆ ಅನುಮಾನ ಇದ್ದರೆ ಸಮೀಪದ ಕೀಟನಾಶಕ ಪರಿವೀಕ್ಷಕರ ಮುಖಾಂತರ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಗುಣಮಟ್ಟದ ಖಾತ್ರಿಯನ್ನು ಮಾಡ್ಕೋಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು ಅಥವಾ ಕೃಷಿ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸ್ಬೋದು. ರೈತರ ಸಹಾಯವಾಣಿ 1800453553 ಕರೆ ಮಾಡಬಹುದು. ಹಾಗೆಯೇ ಕಿಸಾನ್ ಕಾಲ್ ಸೆಂಟ್ರು ಕೂಡ ರೈತರು ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು. ಕಿಸಾನ್ ಕಾಲ್ ಸೆಂಟರ್ನ ಸಂಖ್ಯೆ ಹೀಗಿದೆ, 1800151551. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತಃ ಪೊನ್ನಂಪೇಟೆ ಹುದೂರು ಕರಳಾನ, ಮೈಸೂರು ಕನಕದಾಸ ನಗರತ್ ವಾಸೈಂಜ ಚೋಡುಮಡ ಅಪ್ಪಯ್ಯ ಅಯ್ಯಂಗ ಇಂದು ಮರಣಪಟ್ಟಿತ್ತು. 90 ಬೈತ್ರ ಚೋಡುಮಡ ಅಪ್ಪಯ್ಯ ಅಂಗಡ ಆಕಿರಿ ಕಾರ್ಯ ನಾಳೆ 12 ಗಂಟೆಗೆ ಮೈಸೂರು ವಿಜಯನಗರ ಥರ್ಡ್ ಸ್ಟೇಜ್ ಉಳ್ಳ ಕ್ರಿಮಿಟೋರಿಯಂ ನಡಪಾಂದು ಒಕ್ಕಕಾರ ಅರ್ಚಿಟಿತ್ತು. ಮೂಲತ್ತು ಹಾಲ್ಗುಂದ ಕರಳನ ಬೆಂಗಳೂರು ವಾಸೈಂಜ ಪೊಟ್ಟಂಡ ಚಿನ್ನಪ್ಪ ಅಂಗಡ ಮೋವ ಮಹೇಶ್ ಅಂಗ ಇಂದು ಮರಣಪಟ್ಟಿತ್ತು. 60 ಬೈತ್ರ ಪೊಟ್ಟಂಡ ಮಹೇಶ್ ಅಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಣತ್ರ ಮೀದ ಹಾಲ್ಗುಂದತ್ತು ನಡಪಾಂದು ಒಕ್ಕಕಾರ ಅರ್ಚಿಟಿತ್ತು. ಬಿರುನಾಣಿ ಬೊಟ್ಟಲಬಾಳೆ ಕರಳನ ಕರ್ತಮಡ ಸುಬ್ಬಯ್ಯ ಚುಬ್ರಿ ಅಂಗಡ ಪುಣ್ಣು ಕಸ್ತೂರಿ ಅಂಗ ಇಂದು ಮರಣಪಟ್ಟಿತ್ತು. 77 ಬೈತ್ರ ಕರ್ತಮಡ ಕಸ್ತೂರಿ ಅಂಗಡ ಆಕಿರಿ ಕರ್ಯ ನಾಳೆ ಪೊಲಾಕ 8:30 ಸ್ವಂತ ಮನೆಯಲ್ಲಿ ನಡಪಾಂದು ಒಕ್ಕಕರ ಅರ್ಚಿಟಿತ್ತು. ಐಗುರು ಗ್ರಾಮದ ಪೌತಿ ಸಿ ಕುಂಜಿರಮ್ಮ ಅವರ ಪತ್ನಿ ಸಿ ಕೆ ಭಾರ್ಗವಿ ಅವರು ಇಂದು ನಿಧನರಾದರು. 84 ವರ್ಷ ಪ್ರಾಯದ ಸಿ ಕೆ ಭಾರ್ಗವಿ ಅವರ ಅಂತ್ಯಕ್ರಿಯೆ ನಾಳೆ 1 ಗಂಟೆಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡುಗುನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರಹದ ಪ್ಲೈವುಡ್ ಬ್ರ್ಯಾಂಡ್ ಗ ಲ್ಯಾಮಿನೇಟೆಡ್ ಬಾಗಿಲುಗ WPC ಹಂಗೆ NFC ಬಾಗಿಲುಗ ನಿಮಗೆ ಸಿಕ್ಕಿದೆ. ಇಂದೇ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಬ್ಬಯ್ಯ. ಮೊಬೈಲ್ 9483620311. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಂಗೆ ಮಡಿಕೇರಿ ಸಂತ ಜೋಸೆಫರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗ ಸ್ವಚ್ಛ ಕೊಡಗು ಸುಂದರ ಕೊಡಗು ಸ್ವಚ್ಛತಾ ಅಭಿಯಾನ ಪ್ಯಾಟೆನ ಮುಖ್ಯ ರಸ್ತೆಯಲ್ಲಿ ಇಂದು ನಡೆದು ಪ್ಯಾಟೆನ ರಾಜಸೀಟ್ ಮುಂದೆ ಪೊಲೀಸ್ ಅಧಿಕಾರಿ ರಾಧಾ ಅವು ಹಸಿರು ನಿಶಾನೆ ತೋರಿಸಿ ಅಭಿಯಾನಕ್ಕೆ ಚಾಲನೆ ಕೊಟ್ಟೋ. ಆಮೇಲೆ ಮುಖ್ಯ ರಸ್ತೆಗಳ ಹತ್ತಿರದ ತ್ಯಾಜ್ಯ ಕಸನ ವಿಲೇವಾರಿ ಮಾಡ್ದೋ. ಪ್ಯಾಟೆನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಹೋದ ವಿದ್ಯಾರ್ಥಿಗ ಅಲ್ಲಿನೂ ಮನಹರ ಮಾಡುವ ಅಭಿಯಾನ ಮಾಡ್ದೋ. ಸಂತ ಜೋಸೆಫರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆನ ಮುಖ್ಯ ಶಿಕ್ಷಕಿ ಸಿಸ್ಟರ್ ಫಿಲೋಮಿನಾ ಡಿಸೋಜಾ, ಸಿಸ್ಟರ್ ಸಹಾಯ ರಾಣಿ, ಜಿಲ್ಲಾ ಸಂಘಟಕರು, ದಮಯಂತಿಯವು ಸೇರಿದಂಗೆ ಸಂತ ಜೋಸೆಫರ ಶಾಲೆನ ಗೈಡ್ ಶಿಕ್ಷಕಿ ಎಂಪಿ ಪ್ರೇಮ, ಡಯಾನ ಜಂಗಪ್ಪ ಸೇರಿದಂಗೆ ಸ್ಕೌಟ್ಸಿನ ಜಿಲ್ಲಾ ಸಹಾಯಕ ಆಯುಕ್ತರು ಗಣೇಶ್ ಅವು ಶಾಲೆನ ಶಿಕ್ಷಕಿಯವು ಕೂಡ ಕೂಡಿಯಾಡಿದ್ದೋ. ಈ ಹೊತ್ತುಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗ ಮಡಿಕೇರಿನ ಮನರ ಆಗಿ ಇರಿಸಿ ಎಂಬ ಫಲಕನ ಹಿಡಿದು ಮನರ ಬಗೆಯಲ್ಲಿ ಘೋಷವಾಕ್ಯನ ಕೂಗ್ದೋ. ಈ ಅಭಿಯಾನನ ರಾಜ್ಯ ಸಂಸ್ಥೆನ ಮುಖ್ಯ ಆಯುಕ್ತರು PGR ಸಿಂಧ್ಯಾ ಅವರ ನಿರ್ದೇಶನದ ಹಂಗೆ ಕೊಡಗು ಸ್ಕೌಟ್ಸ್ ಮತ್ತು ಗೈಡ್ಸ್ ಆಯುಕ್ತರು KT ಬೇಬಿ ಮ್ಯಾಥ್ಯೂ ಅವರ ಮಾರ್ಗದರ್ಶನದಲ್ಲಿ ಈ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಈ ಅಭಿಯಾನ ಸಂತ ಜೋಸೆಫರ ಆಂಗ್ಲ ಮಾಧ್ಯಮ ಶಾಲೆನ ಸ್ಕೌಟ್ಸ್ ಗೈಡ್ಸ್ ಬುಲ್ಬುಲ್ಸ್ 105 ವಿದ್ಯಾರ್ಥಿಗ ಕೂಡಿಯಾಡಿದ್ದೋ. ವಿಶ್ವ ಏಡ್ಸ್ ದಿನಾಚರಣೆ ಬಗೆಯಲ್ಲಿ December 1 ಹೊತ್ತಾರೆ 10 ಗಂಟೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಅಂಗಳದ ಜಾಥಾ ಶುರು ಆದೆ. ಈ ಜಾಥಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಅಂಗಳದ ಶುರು ಆಗಿ ಚೌಕಿ ವೃತ್ತದ ಹತ್ರ ಸರ್ಕಾರಿ ಪದವಿಪೂರ್ವ ಕಾಲೇಜಿಗೆ ಮುಟ್ಟ ತಲುಪಿದೆ. ಹಂಗೆ ಹೊತ್ತಾರೆ 11 ಗಂಟೆಗೆ ಸರ್ಕಾರಿ ಪದವಿಪೂರ್ವ ಕಾಲೇಜಿಲಿ ಚಂಬರ ನಡೆದದೇತ ಏಡ್ಸ್ ನಿಯಂತ್ರಣಾಧಿಕಾರಿಗ ತಿಳಿಸಿಯೋಳು. ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಸಹಕಾರದ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ನಾಳೆ ನವೆಂಬರ್ 30ರಂದು ಹೊತ್ತಾರೆ 9:30 ಗಂಟೆಗೆ 2024 ಸಾಲಿನ ವರ್ಷದ ಅರೆಭಾಷೆ ಅಕಾಡೆಮಿ ಗೌರವ ಇನಾಮ ಜಂಬರ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದೆ. 66 bar 11 kV ವಿದ್ಯುತ್ ಹಂಚುವ ಉಪಕೇಂದ್ರದ ಹೊರಹೋವ F3 ಶನಿವಾರ ಸಂತೆ ಟೌನ್ ಫೀಡರ್ಲಿ ನವೆಂಬರ್ 30 ಅಂದರೆ ನಾಳೆ ಹೊತ್ತಾರೆ 10 ಗಂಟೆಯಿಂದ ಸಂಜೆ 5 ಗಂಟೆಗೆ ಮುಟ್ಟ ರಿಪೇರಿ ಕೆಲಸ ಇದ್ದರಿಂದ ಶನಿವಾರ ಸಂತೆ ಪಟ್ಟಣ ಗುಡುಗಳಲೆ ಕೆಆರ್ಸಿ ಸರ್ಕಲ್ ಅಡ್ಡಶೆಟ್ಟಲ್ಲಿ ಶೆಟ್ಟಿಗನಹಳ್ಳಿ ಸುತ್ತಮುತ್ತ ವಿದ್ಯುತ್ ಇರದೊಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸಿಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಜಿಲ್ಲಾಡಳಿತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಡೆಯಿಂದ ಪ್ಯಾಟಿನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಹತ್ತಿರ ಇದ್ದ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಯುದ್ಧ ಸ್ಮಾರಕದ ಅಂಗಳಲ್ಲಿ December 7ರಂದು ಹೊತ್ತಾರೆ 10 ಗಂಟೆಗೆ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಚಂಬರ ನಡೆದಿದೆ. 2025-26 ಸಾಲಿನ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಮಾನ್ಯ ಸಂಸದರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ December 6ರಂದು ಹೊತ್ತಾರೆ 10:30 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ನಡೆದದೇತ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ತಿಳಿಸಿಯೋಳೋ. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತ್. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡಗಿನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಿಮ್ಮ ಮನೆಗೆ ಬೇಕಾದ ಇಂಟೀರಿಯರ್ ಐಟಮ್ಸ್ಗಳಿಗಾಗಿ ಇಂದೇ ಸಂಪರ್ಕ ಮಾಡಿ ಮಾಲೀಕರು ಒಟ್ಟನ ಕೌಶಿಕ್ ಸುಬ್ಬಯ್ಯ. ಮೊಬೈಲ್ 9483620311. ಕೊಡವ ಕಲ್ಚರಲ್ ಪಿಂಜ ರಿಕ್ರಿಯೇಷನ್ ಕ್ಲಬ್ ಕರಡ ಇಂಗಡ ಆದನೆಲ್ ಮೂಂದನೇ ಕಾಲತ್ರ ಕಡಿಯತ್ನಾಡ್ ಕಪ್ ಹಾಕಿ ಕಳಿಕೂಟ ಕರಡ ಸರ್ಕಾರಿ ಪ್ರೈಮರಿ ಸ್ಕೂಲ್ ಪರಂಬುಲು ನಿನಾಂದಿಂಜ ಶುರುವಾಯ್ತು. ನಾಳೆ ನಾರಚ ಫೈನಲ್ ಕಳಿ ಪೊಲಕ 11 ಗಂಟೆ ನಡಪ. ನಾಡ್ರ ಮಾಜನಳು ಕ್ರೀಡಾಭಿಮಾನಿಗಳು ಏರಕಣಕಲು ಬಂತು ಕೊಡಿಯಾಡು. ಕೊಡವ ಕಲ್ಚರಲ್ ಪಿಂಜ ರಿಕ್ರಿಯೇಷನ್ ಕ್ಲಬ್ ರ ಕ್ರೀಡಾ ಸಮಿತ್ರ ಅಧ್ಯಕ್ಷ ಮೇದುರ ಗಣು ಕುಶಾಲಪ್ಪ, ಗೌರವಾಧ್ಯಕ್ಷ ಬೇಪಡಿಯಂಡ ಬಿದ್ದಪ್ಪ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಳಿಕಲ್ ರೋಡ್ ಇರಿಟಿ. ಕಾಲತ್ರ ಕಳಿ ಕೊಡುವ ಸಿನಿಮಾ ನಾಳೆ ನಾರಾಚ ಗೋಣಿಕೋಪತ್ಲುಳ್ಳ ಸ್ವಾತಂತ್ರ್ಯ ಸ್ಮಾರಕ ಭವನತ್ಲು ಪಲಕ 10 ಮಜ್ಜನ ದಂಡ ಪಿಂಜ ವೈಪತ 6 ಗಂಟೆಗೆ 3 ಪ್ರದರ್ಶನ ಕಾಂಬ. ಕಲಾಭಿಮಾನಿಯ ಬಾರಿ ಸಿನಿಮಾ ನೋಟಿ ಪುರುಡು ತಾರಿಂದು ಕಟ್ಟಣಿತು ಕಾಲತ್ರ ಕಳಿ ಸಿನಿಮಾ ತಂಡಕಾರ. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್ ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ VDM ಕಂಪನಿಯ ಕಂಪ್ಲೀಟ್ ರಿಮೂವೆಬಲ್ ಬರ್ನರ್ ಗ್ಯಾಸ್ ಸ್ಟವ್ ಲೈಫ್ ಟೈಮ್ ವಾರಂಟಿಯೊಂದಿಗೆ, ಜೊತೆಗೆ ಮನೆ ಹಾಗೂ ಹೋಟೆಲ್ ಬಳಕೆಯ ಮಿಕ್ಸಿಗಳು ಅಪ್ ಟು 2400 ವ್ಯಾಟ್ಸ್ ನಲ್ಲಿ ಲಭ್ಯವಿರುತ್ತದೆ. ಖರೀದಿಗಾಗಿ ಬನ್ನಿ ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೆ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.